ರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರ ಅಂತೇಳಿ. ಈ ರೈತರ ಕಾರ್ಯಾಗಾರದಲ್ಲಿ ಕೇವಲ ರೈತರಿಗೆ ಮಾತ್ರ ಅವಕಾಶ ಇರ್ತದೆ, ಅದು ದೊಡ್ಡ ಮಟ್ಟದ ವೇದಿಕೆನೂ ಇರ್ತದೆ. ಅಲ್ಲಿ ತಾವು ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಬೇಕು. ನೀವು ಬಂದಾಗ ಇಲ್ಲಿ ನಮ್ಮ ಅಧಿಕಾರಿಗಳನ್ನು ಸಂಪರ್ಕಿಸಿ ಎಲ್ಲಿ ನಮ್ಮ ರೈತರ ಮೇಳ ಆಯೋಜಿಸಿ ಅಲ್ಲೇ ಕೂತ್ಕೊಂಡು ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ಚರ್ಚೆಯನ್ನು ಕೂಡ ಮಾಡಬಹುದು, ಮತ್ತೆ ನಮ್ಮ ಮೇಳದಲ್ಲಿ ನೀವು ಕೂಡ ಭಾಗಿಯನ್ನು ಆಗಬಹುದು. ಅರಮನೆ ಮೈದಾನದಲ್ಲಿ, ಅರಮನೆ ಮೈದಾನ ಬೆಂಗಳೂರು. ದಯವಿಟ್ಟು ಎಲ್ಲ ರೈತ ಬಾಂಧವರಿಗೆ ನನ್ನ ವಿನಂತಿ ಏನಪ್ಪಾ ಅಂತಂದ್ರೆ, ಬಹುಶಃ ಹೆಚ್ಚು ಜನ ಪ್ರಯತ್ನ ಮಾಡ್ತಾ ಇರ್ತಾರೆ, ಆದ್ರೆ ಫೋನ್ ಕನೆಕ್ಷನ್ ಸಿಗ್ತಿರಬಹುದು. ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರದ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ ಜಂಟಿ ಕೃಷಿ ನಿರ್ದೇಶಕರಾದ ಕೆಂಪೇಗೌಡರಿಗೆ ಮತ್ತು ಪ್ರಶ್ನೆಗಳನ್ನು ಕೇಳಿದ ಎಲ್ಲ ಕೇಳುಗರಿಗೂ ಮತ್ತು ಕಾರ್ಯಕ್ರಮ ಆಲಿಸಿದ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಇದೇ ರೀತಿ ಕಳೆದ ಸೆಪ್ಟೆಂಬರ್ 20, 2024 ನಾವು ಈ ಒಂದು ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ನಾವು ಪ್ರಸಾರ ಮಾಡಿದ್ವಿ. ಇವತ್ತು ನಮ್ಮ 12ನೇ ಕಾರ್ಯಕ್ರಮವಾಗಿತ್ತು. ಇಲ್ಲಿಗೆ ನಮ್ಮ ಈ ಬಾರಿಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಯೋಜನ ಪಡೆದಿದ್ದಕ್ಕೆ ತಮಗೆ ಇನ್ನೊಮ್ಮೆ ಧನ್ಯವಾದವನ್ನು ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟೀಯ ವಾಣಿಜ್ಯ ಮೇಳ ವಿಷಯವಾಗಿ ಉತ್ತರಿಸಿದವರು ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದಂತಹ ಕೆಂಪೇಗೌಡ ಹೆಚ್. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ರಾಜಲಕ್ಷ್ಮಿ ರಾಜೀವ್ ಮತ್ತು ಸುಧಾರಾಣಿ ಟಿ, ತಾಂತ್ರಿಕ ನೆರವು ಶ್ರೀಕಾಂತ್ ಮೇಲ್ಮುರಿ, ತುಕಾರಾಮ್ ಚೌಹಾಣ್ ಹಾಗೂ ಮುನಿರಾಜ್. ರಾಜ್ಯವ್ಯಾಪಿ ಪ್ರಸಾರವಾದ ಹೆಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಭದ್ರಾವತಿ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಪೇಟೆ ಧಾರಣೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಎಸ್ಎಂ ಸುಧಾಕರ್. ರೈತ ಬಾಂಧವರೇ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಮೊದಲಿಗೆ ಅರಸೀಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಉದ್ದಿನಬೇಳೆ ಕನಿಷ್ಠ ಕ್ವಿಂಟಾಲಿಗೆ 11,800 ರೂಪಾಯಿ, ಗರಿಷ್ಠ ಕೂಡ 11,800 ರೂಪಾಯಿ. ತೆಂಗಿನ ಕಸಬರಿಗೆ ಕನಿಷ್ಠ 1 ಕ್ವಿಂಟಾಲಿಗೆ 32,000 ರೂಪಾಯಿ, ಗರಿಷ್ಠ 33,026 ರೂಪಾಯಿ. 1,000 ತೆಂಗಿನಕಾಯಿಗೆ ಕನಿಷ್ಠ ಬೆಲೆ 19,500, ಗರಿಷ್ಠ 31,000 ರೂಪಾಯಿ. ಕೊಬ್ಬರಿ ಕನಿಷ್ಠ ಮತ್ತು ಗರಿಷ್ಠ 14,000 ರೂಪಾಯಿ. ಮಿಲ್ಲಿಂಗ್ ಕೊಬ್ಬರಿ ಕನಿಷ್ಠ 10,000 ರೂಪಾಯಿ, ಗರಿಷ್ಠ 13,500 ರೂಪಾಯಿ. ಬೇರೆ ತಳಿಯ ಕೊಬ್ಬರಿ ಕನಿಷ್ಠ 7,800 ರೂಪಾಯಿ, ಗರಿಷ್ಠ 10,800 ರೂಪಾಯಿ. ಡಿಸಿಎಚ್ ಹತ್ತಿ ಕನಿಷ್ಠ 8,200 ರೂಪಾಯಿ, ಗರಿಷ್ಠ ಕೂಡ 8,200 ರೂಪಾಯಿ. ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ 2,050 ರೂಪಾಯಿ, ಗರಿಷ್ಠ 2,200 ರೂಪಾಯಿ. ಸ್ಥಳೀಯ ಗೋಧಿ ಕನಿಷ್ಠ ಮತ್ತು ಗರಿಷ್ಠ 3,260 ರೂಪಾಯಿ. ಭದ್ರಾವತಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ಬೇರೆ ತಳಿ ಅಡಕೆ ಕನಿಷ್ಠ 18,949 ರೂಪಾಯಿ, ಗರಿಷ್ಠ 26,000 ರೂಪಾಯಿ. ಪುಡಿ ಅಡಕೆ ಕನಿಷ್ಠ 11,000, ಗರಿಷ್ಠ ಕೂಡ 11,000 ರೂಪಾಯಿ. ಸಿಪ್ಪೆಗೋಟು ಅಡಕೆ ಕನಿಷ್ಠ ಮತ್ತು ಗರಿಷ್ಠ 11,400 ರೂಪಾಯಿ. ಉಂಡೆ ಬೆಲ್ಲ ಕನಿಷ್ಠ 4,300 ರೂಪಾಯಿ, ಗರಿಷ್ಠ 6,500 ರೂಪಾಯಿ. ಉತ್ತಮ ತಳಿಯ ಭತ್ತ ಕನಿಷ್ಠ 2,511, ಗರಿಷ್ಠ 2,642 ರೂಪಾಯಿ. ಸ್ಥಳೀಯ ರಾಗಿ ಕನಿಷ್ಠ ಮತ್ತು ಗರಿಷ್ಠ 3,350 ರೂಪಾಯಿ. ನುಚ್ಚಕ್ಕಿ ಕನಿಷ್ಠ 2,250, ಗರಿಷ್ಠ 2,447 ರೂಪಾಯಿ. ಮಧ್ಯಮ ತಳಿ ಅಕ್ಕಿ ಕನಿಷ್ಠ 3,120 ರೂಪಾಯಿ, ಗರಿಷ್ಠ 5,202 ರೂಪಾಯಿ. ಚನ್ನಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ರಾಶಿ ಅಡಿಕೆ ಕನಿಷ್ಠ ಬೆಲೆ 45,009 ರೂಪಾಯಿ, ಗರಿಷ್ಠ 51,629 ರೂಪಾಯಿ. ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ 2,150, ಗರಿಷ್ಠ 2,250 ರೂಪಾಯಿ. ಚಿಕ್ಕಮಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ಬೀನ್ಸ್ ಕನಿಷ್ಠ 4,630, ಗರಿಷ್ಠ 4,630. ಹಸಿಮೆಣಸಿನಕಾಯಿ ಕನಿಷ್ಠ ಮತ್ತು ಗರಿಷ್ಠ 3,031 ರೂಪಾಯಿ. ಹಸಿಶುಂಠಿ ಕನಿಷ್ಠ ಮತ್ತು ಗರಿಷ್ಠ 1,800 ರೂಪಾಯಿ. ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಮತ್ತು ಗರಿಷ್ಠ 2,252 ರೂಪಾಯಿ. ಈರುಳ್ಳಿ ಕನಿಷ್ಠ ಮತ್ತು ಗರಿಷ್ಠ 3,921 ರೂಪಾಯಿ. ಬೇರೆ ತಳಿ ಆಲೂಗಡ್ಡೆ ಕನಿಷ್ಠ ಮತ್ತು ಗರಿಷ್ಠ 2,941 ರೂಪಾಯಿ. ಟೊಮೆಟೊ ಕನಿಷ್ಠ 1,337, ಗರಿಷ್ಠ 1,537 ರೂಪಾಯಿ. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ಅಲಸಂದಿಕಾಯಿ ಕನಿಷ್ಠ 4,000, ಗರಿಷ್ಠ 4,500 ರೂಪಾಯಿ. ಸೇಬು ಕನಿಷ್ಠ 7,000, ಗರಿಷ್ಠ 8,000 ರೂಪಾಯಿ. ಸಿಪ್ಪೆಗೋಟು ಅಡಕೆ ಕನಿಷ್ಠ 11,800 ರೂಪಾಯಿ, ಗರಿಷ್ಠ ಕೂಡ ಅದೇ ಬೆಲೆ ನಿಗದಿಯಾಗಿತ್ತು. ಏಲಕ್ಕಿ ಬಾಳೆ ಕನಿಷ್ಠ 2,500, ಗರಿಷ್ಠ 3,000 ರೂಪಾಯಿ. ಪಚ್ಚಬಾಳೆ ಕನಿಷ್ಠ 2,000 ರೂಪಾಯಿ, ಗರಿಷ್ಠ 2,500 ರೂಪಾಯಿ. ಬೀನ್ಸ್ ಕನಿಷ್ಠ 4,000 ರೂಪಾಯಿ, ಗರಿಷ್ಠ 5,000 ರೂಪಾಯಿ. ಹಾಗಲಕಾಯಿ ಕನಿಷ್ಠ 3,500, ಗರಿಷ್ಠ 4,000 ರೂಪಾಯಿ. ಬದನೆಕಾಯಿ ಕನಿಷ್ಠ 800, ಗರಿಷ್ಠ 1,500 ರೂಪಾಯಿ. ಗೊಂಚಲು ಬೀನ್ಸ್ ಕನಿಷ್ಠ 3,000 ರೂಪಾಯಿ, ಗರಿಷ್ಠ 4,000 ರೂಪಾಯಿ. ದೊಣ್ಣೆ ಮೆಣಸಿನಕಾಯಿ ಕನಿಷ್ಠ 4,000, ಗರಿಷ್ಠ 4,500 ರೂಪಾಯಿ. ಕ್ಯಾರೆಟ್ ಕನಿಷ್ಠ 3,000 ರೂಪಾಯಿ, ಗರಿಷ್ಠ 4,000 ರೂಪಾಯಿ. ಕೊಬ್ಬರಿ ಕನಿಷ್ಠ ಮತ್ತು ಗರಿಷ್ಠ 11,800 ರೂಪಾಯಿ. ನುಗ್ಗೆಕಾಯಿ ಕನಿಷ್ಠ 3,500, ಗರಿಷ್ಠ 4,000 ರೂಪಾಯಿ. ಹಸಿ ಅವರೆ ಕನಿಷ್ಠ 2,000, ಗರಿಷ್ಠ 2,800 ರೂಪಾಯಿ. ಹಸಿಮೆಣಸಿನಕಾಯಿ ಕನಿಷ್ಠ 2,000 ರೂಪಾಯಿ, ಗರಿಷ್ಠ 3,000 ರೂಪಾಯಿ. ಕರ್ಬೂಜ ಕನಿಷ್ಠ 2,000 ರೂಪಾಯಿ, ಗರಿಷ್ಠ 2,500 ರೂಪಾಯಿ. ಬೆಂಡೆಕಾಯಿ ಕನಿಷ್ಠ 4,000, ಗರಿಷ್ಠ 4,500 ರೂಪಾಯಿ. ನಿಂಬೆಹಣ್ಣು ಕನಿಷ್ಠ 1,500 ರೂಪಾಯಿ, ಗರಿಷ್ಠ 2,000 ರೂಪಾಯಿ. ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ 1,935, ಗರಿಷ್ಠ 2,385 ರೂಪಾಯಿ. ಮೂಸಂಬಿ ಕನಿಷ್ಠ 4,000, ಗರಿಷ್ಠ 4,800 ರೂಪಾಯಿ. ಈರುಳ್ಳಿ ಕನಿಷ್ಠ 1,000, ಗರಿಷ್ಠ 5,500 ರೂಪಾಯಿ. ಕಿತ್ತಳೆ ಹಣ್ಣು ಕನಿಷ್ಠ 3,000 ರೂಪಾಯಿ, ಗರಿಷ್ಠ 4,000 ರೂಪಾಯಿ. ಮಧ್ಯಮ ತಳಿಯ ಭತ್ತ ಕನಿಷ್ಠ 2,120 ರೂಪಾಯಿ, ಗರಿಷ್ಠ 2,650 ರೂಪಾಯಿ. ಪಪ್ಪಾಯ ಕನಿಷ್ಠ 800, ಗರಿಷ್ಠ 1,500 ರೂಪಾಯಿ. ಅನಾನಸ್ ಹಣ್ಣು ಕನಿಷ್ಠ 2,500, ಗರಿಷ್ಠ 3,000 ರೂಪಾಯಿ. ದಾಳಿಂಬೆ ಹಣ್ಣು ಕನಿಷ್ಠ 4,000, ಗರಿಷ್ಠ 4,500 ರೂಪಾಯಿ. ಆಲೂಗಡ್ಡೆ ಕನಿಷ್ಠ 1,800 ರೂಪಾಯಿ, ಗರಿಷ್ಠ 2,500 ರೂಪಾಯಿ. ಸ್ಥಳೀಯ ರಾಗಿ ಕನಿಷ್ಠ 3,000, ಗರಿಷ್ಠ 3,626 ರೂಪಾಯಿ. ಮಧ್ಯಮ ತಳಿಯ ಅಕ್ಕಿ ಕನಿಷ್ಠ 3,000, ಗರಿಷ್ಠ 4,000 ರೂಪಾಯಿ. ಹೀರೆಕಾಯಿ ಕನಿಷ್ಠ 3,500 ರೂಪಾಯಿ, ಗರಿಷ್ಠ 4,500 ರೂಪಾಯಿ. ಸುವರ್ಣಗಡ್ಡೆ ಕನಿಷ್ಠ 3,500, ಗರಿಷ್ಠ 4,000 ರೂಪಾಯಿ. ತೊಗರಿಕಾಯಿ ಕನಿಷ್ಠ 4,000, ಗರಿಷ್ಠ 5,000 ರೂಪಾಯಿ. ಟೊಮೆಟೊ ಕನಿಷ್ಠ 600, ಗರಿಷ್ಠ 1,500 ರೂಪಾಯಿ. ತೊಗರಿಬೇಳೆ ಕನಿಷ್ಠ 6,206 ರೂಪಾಯಿ, ಗರಿಷ್ಠ 6,216 ರೂಪಾಯಿ. ಕರ್ಬೂಜ ಕನಿಷ್ಠ 1,000, ಗರಿಷ್ಠ 2,000 ರೂಪಾಯಿ. ಹೊನ್ನಾಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ಇಡಿ ಅಡಕೆ ಕನಿಷ್ಠ 27,650, ಗರಿಷ್ಠ 31,000 ರೂಪಾಯಿ. ಕ್ಯಾಬೇಜ್ ಕನಿಷ್ಠ 1,400 ರೂಪಾಯಿ, ಗರಿಷ್ಠ 2,500 ರೂಪಾಯಿ. ಹಸಿಮೆಣಸಿನಕಾಯಿ ಕನಿಷ್ಠ 3,000, ಗರಿಷ್ಠ 3,400 ರೂಪಾಯಿ. ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ 2,150, ಗರಿಷ್ಠ 2,380 ರೂಪಾಯಿ. ಮಧ್ಯಮ ತಳಿಯ ಭತ್ತ ಕನಿಷ್ಠ 2400, ಗರಿಷ್ಠ ಕೂಡ ಅದೇ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಸಾಗರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು, ಬಿಳೆಗೋಟು ಅಡಕೆ ಕನಿಷ್ಠ 14,521, ಗರಿಷ್ಠ 25,599 ರೂಪಾಯಿ, ಛಾಲಿ ಅಡಕೆ ಕನಿಷ್ಠ 23,199, ಗರಿಷ್ಠ 34,266 ರೂಪಾಯಿ, ಕೋಖಾ ಅಡಕೆ ಕನಿಷ್ಠ 8,219, ಗರಿಷ್ಠ 21,021 ರೂಪಾಯಿ, ಕೆಂಪುಗೋಟು ಅಡಕೆ ಕನಿಷ್ಠ 12,399, ಗರಿಷ್ಠ 31,989 ರೂಪಾಯಿ, ರಾಶಿ ಅಡಕೆ ಕನಿಷ್ಠ 30,199, ಗರಿಷ್ಠ 51,399 ರೂಪಾಯಿ, ಸಿಪ್ಪೆಗೋಟು ಅಡಕೆ ಕನಿಷ್ಠ 9,199, ಗರಿಷ್ಠ 17,399 ರೂಪಾಯಿ. ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು, ಬೆಟ್ಟೆ ಅಡಕೆ ಕನಿಷ್ಠ 43,159, ಗರಿಷ್ಠ 56,909 ರೂಪಾಯಿ, ಗೊರಬಲು ಅಡಕೆ ಕನಿಷ್ಠ 17,099, ಗರಿಷ್ಠ 32,069 ರೂಪಾಯಿ, ರಾಶಿ ಅಡಕೆ ಕನಿಷ್ಠ 33,009, ಗರಿಷ್ಠ 51,000